ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50.06. ಕೃಷಿ ರಂಗ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ, ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ ಅಪ್, ಹೊಸ ಗಾಲಿ ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾತ್, ಮೈಸೂರು. ಈ ಮಕರ ಸಂಕ್ರಾಂತಿಗೆ ಏನಾದರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 or 15 days ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಗೆ ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಬೀಜೋತ್ಪಾದನಾ ವಿಭಾಗದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ ಮಧುಸೂದನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ಡಾಕ್ಟರ್ ಮಧುಸೂದನ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ರೈತರ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಮತ್ತು ವಿಶ್ವವಿದ್ಯಾನಿಲಯ ಯಾವ ರೀತಿ ರೈತರನ್ನು ಬೀಜೋತ್ಪಾದನೆ ಮಾಡೋದಕ್ಕೆ ಪ್ರೇರೇಪಿಸಿ, ಅವರಿಗೆ ತರಬೇತಿಯನ್ನು ನೀಡಿ ಏನೆಲ್ಲ ಬೀಜಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ಮತ್ತು ವಿಶೇಷವಾಗಿ ಬೆಳೆ ಬೆಳೆಯೋದಕ್ಕೂ ಬೀಜೋತ್ಪಾದನೆ ಮಾಡೋದಕ್ಕೂ ಇರುವಂತಹ ವ್ಯತ್ಯಾಸ ಏನು, ಬೀಜೋತ್ಪಾದನೆ ಮಾಡೋದ್ರಿಂದ ರೈತರಿಗಾಗುವಂತಹ ಲಾಭ ಏನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ಇವತ್ತು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ, ಸುಮಾರು 15 ವರ್ಷಗಳಿಂದ ಈ ಒಂದು ರೈತ ಮತ್ತು ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮಗೆ ಬೇಕಾಗಿರ್ತಕ್ಕಂಥ ಬೀಜೋತ್ಪಾದನೆ ಮಾಡೋದ್ರ ಜೊತೆಗೆ ನಮ್ಮ ರಾಜ್ಯದ ರೈತರಿಗೆ ಮತ್ತು ಹೊರ ರಾಜ್ಯದ ರೈತರಿಗೆ ಮತ್ತು ಹೊರ ದೇಶಕ್ಕೆ ಕಳಿಸ್ತಕ್ಕಂಥ ಒಂದು ಬೀಜೋತ್ಪಾದನೆಯನ್ನು, ಗುಣಮಟ್ಟಿರ್ತಕ್ಕಂಥ ಪ್ರಮಾಣೀಕೃತ ಬೀಜೋತ್ಪಾದನೆಯನ್ನು ಮಾಡಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಸಹಕಾರವನ್ನು ಕೊಡ್ತಿದ್ದಾರೆ ಅವ್ರಿಗೆ ವಿಶ್ವವಿದ್ಯಾಲಯ ಪರವಾಗಿ, ಮತ್ತು ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ಸಾಕಷ್ಟು ನಾವು ಬಿತ್ತನೆ ಬೀಜಗಳನ್ನ ಮಾಡ್ತಾ ಇದ್ದೀವಿ ಆಹಾರ ಧಾನ್ಯಗಳಲ್ಲಿ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಸಿರಿಧಾನ್ಯಗಳಾಗ್ಬೋದು, ಮತ್ತು ಮೆಕ್ಕೆಜೋಳ ಆಗ್ಬೋದು, ಸೂರ್ಯಕಾಂತಿ ಆಗ್ಬೋದು ಎಣ್ಣೆ ಕಡೆಗಳಲ್ಲಿ ಬಂದಾಗ. ಸೊ ಹಾಗೆಯೇ ದ್ವಿದಳ ಧಾನ್ಯಗಳಲ್ಲಿ ಹೆಸರು, ಉದ್ದು, ತೊಗರಿ ಮುಂತಾದ ಬೆಳೆಗಳಲ್ಲಿ ಬೀಜೋತ್ಪಾದನೆ ಕಾರ್ಯಕ್ರಮವನ್ನು ಸತತವಾಗಿ ಪ್ರತಿ ವರ್ಷನೂ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ನಮ್ಮ ತಳಿವರ್ಧಕ ಬೀಜಗಳಂತ ಹೇಳ್ತೀವಿ, ಅದು ಬಹಳ ಮುಖ್ಯವಾಗಿ ಬೇರೆ ನಮ್ಮ ಪ್ರಮಾಣೀಕೃತ ಬೀಜ ಆಗ್ಬೋದು, ಮೂಲ ಬೀಜ ಆಗ್ಬೋದು, ಬೀಜೋತ್ಪಾದನೆ ಮಾಡಲಿಕ್ಕೆ ಅದು ಬಹಳ ಬೇಸಿಕ್ಸ್ ತಾಯಿ ಬೀಜ ಇದ್ದಾಗೆ ತಳಿವರ್ಧಕ ಬೀಜಗಳನ್ನ ಮಾಡ್ತಕ್ಕಂಥದ್ದು. ಸೊ ಇದು ನಮ್ಮ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಗುರಿ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನು ಕೊಟ್ಟಿರ್ತಾರೆ, ನಮ್ಮ ವಿಷಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ಹೊಸ ಹೊಸ ತಳಿವರ್ಧಕ ಬೀಜಗಳನ್ನ ಮಾಡ್ತಕ್ಕಂಥದ್ದು. ಸೊ ಅದನ್ನು ಸರ್ವೇ ಸಾಮಾನ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಏನು ಸಂಶೋಧನಾ ಕೇಂದ್ರಗಳಾಗ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಬೋದು, ಇಲ್ಲಿ ಹೆಚ್ಚು ಒತ್ತು ಕೊಟ್ಟು ಅದರ ತಾಯಿ ಬೀಜವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಹಾಗೆಯೇ ಮುಂದುವರೆದು ಈ ಪ್ರಮಾಣೀಕೃತ ಬೀಜ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಬೀಜ ಅದನ್ನು ಸಹಿತ ನಮ್ಮ ರೈತರ ಸಹಭಾಗಿತ್ವದಲ್ಲಿ ಮಾಡ್ಬೋದು, ಜೊತೆಗೆ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಕಾರ್ಯ ಹಮ್ಮಿಕೊಂಡಿದ್ದೀವಿ. ಹೆಚ್ಚು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮ ಕೃಷಿ ಇಲಾಖೆ ಮುಖಾಂತರ ಏನು ರೈತರಿಗೆ ಏನು ಆಹಾರ ಧಾನ್ಯಗಳು ಬೆಳೀಲಿಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆಯ ಬೀಜ ಏನಿದೆ ಅದು ಪ್ರಮಾಣೀಕೃತ ಬೀಜ. ಅದು ಉತ್ತಮವಾದ ಗುಣಮಟ್ಟ ಇರತಕ್ಕಂಥ ಬೀಜ, ಖಾತ್ರಿ ಇರತಕ್ಕಂಥ ಬೀಜ. ಅದಕ್ಕೆ ನಮ್ಮ ಕೃಷಿ ಇಲಾಖೆಯ ಮುಖಾಂತರ ಅದನ್ನು ಗುಣಮಟ್ಟನ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಾವಯವ ಸಂಸ್ಥೆ ಏನಿದೆ ಆ ಒಂದು ಸಂಸ್ಥೆ ಮುಖಾಂತರ ಅವರ ಸಹಭಾಗಿತ್ವದಲ್ಲಿ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಪ್ರಮಾಣೀಕೃತ ಬೀಜ ಏನಿದೆ ಅದನ್ನು ಗುಣಮಟ್ಟನ ಖಾತ್ರಿಪಡಿಸ್ತಕ್ಕಂಥ ಒಂದು ಕೆಲಸ ನಿರಂತರವಾಗಿ ನಡೀತಾ ಇದೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬರ್ತಕ್ಕಂಥ 10 ಜಿಲ್ಲೆಗಳಲ್ಲೂ ಏನು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಸೊ ಮತ್ತು ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ, ಸೊ ಮತ್ತು ತುಮಕೂರು, ಈ ಒಂದು ಜಿಲ್ಲೆಗಳಲ್ಲಿ ನಮ್ಮ ರೈತರನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಯುವಕರನ್ನು ಆಯ್ಕೆ ಮಾಡಿಕೊಂಡು ಸೊ ಈ ಒಂದು ಬೀಜೋತ್ಪಾದನಾ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ತಾಂತ್ರಿಕ ಮಾಹಿತಿ, ಒಂದು ತರಬೇತಿ. ಸೊ ಇಲ್ಲಿ 2 ವಿಧವಾದಂಥ ತರಬೇತಿನ ನಾವು ಹಮ್ಮಿಕೊಳ್ತೀವಿ ಸರ್ವೇ ಸಾಮಾನ್ಯವಾಗಿ. ಎಲ್ಲಿ ನಮ್ಮ ರೈತ ಮಿತ್ರರು ಯುವಕರು ಆಸಕ್ತಿ ಇರತಕ್ಕಂಥ ರೈತನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಆ ಜಮೀನುಗಳಲ್ಲಿ ಅವ್ರ ಊರಿನಲ್ಲಿ ಏನು ಗುಂಪುಗಳನ್ನ ಸೇರಿಸ್ಬಿಟ್ಟು ಅವ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ. ಅದೇ ನಿಟ್ಟಿನಲ್ಲಿ ಅಂಥ ಒಂದು ಆಸಕ್ತಿ ಇರತಕ್ಕಂಥ ರೈತ ಬಾಂಧವ್ರನ್ನ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕರೆಸ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕ ಮಾಹಿತಿ. ಸೊ ಬೀಜೋತ್ಪಾದನೆ ಅಂದರೆ ಎಲ್ಲರೂ ಮಾಡ್ತಕ್ಕಂಥದ್ದಲ್ಲ, ಇದಕ್ಕೆ ವೈಜ್ಞಾನಿಕವಾದಂಥ ಸಲಹೆ ಸೂಚನೆಗಳಿರ್ತವೆ ಆ ಒಂದು ನಿರ್ದಿಷ್ಟವಾದಂಥ ಹಂಗಾಮಿನಲ್ಲಿ. ಸೊ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ತದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥ 2 ವಿಧವಾದಂಥ ತರಬೇತಿಗಳನ್ನ ನಾವು ನಮ್ಮ ಏನು ವಿಜ್ಞಾನಿ ಮಿತ್ರರಿದ್ದಾರೆ. ಪ್ರತಿಯೊಂದು ಬೆಳೆನಲ್ಲೂ ಸಾಕಷ್ಟು ತಳಿಗಳಿದೆ, ಅದರಲ್ಲಿ ಯಾವ ಒಂದು ಪ್ರದೇಶಕ್ಕೆ ಯಾವ ಬೆಳೆಗಳು ಯಾವ ತಳಿಗಳು ಸೂಕ್ತ ಆಗ್ತವೆ ಅಂತಕ್ಕಂಥ ಮಾಹಿತಿಯನ್ನು ನಾವು ನಿರ್ಧಾರ ಮಾಡಿ ಆಯಾ ಒಂದು ಪ್ರದೇಶಕ್ಕೆ ಸೂಕ್ತ ಆಗಿರ್ತಕ್ಕಂಥ ತಳಿಗಳನ್ನ ಬೆಳೆಗಳನ್ನ ಆಯ್ಕೆ ಮಾಡಿ ಅಲ್ಲಿ ರೈತ ಗುಂಪುಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಅಂತಂದರೆ ಯಾವುದೇ ಒಂದು ಬೆಳೆ ನಾವು ಬೆಳಿಬೇಕಾದ್ರೆ ಸೊ ಸೂಕ್ತವಾದಂಥ ವಾತಾವರಣ ಇರಬೇಕು, ಸೂಕ್ತವಾದಂಥ ಜಮೀನು ಇರಬೇಕು. ಸೊ ಮೂಲಭೂತ ಸೌಕರ್ಯಗಳು ಜಮೀನಾಗಿರ್ಬೋದು, ವಾತಾವರಣ ಆಗಿರ್ಬೋದು, ಆ ಬೆಳೆಗೆ ಸೂಕ್ತ ಆಗಿರ್ತಕ್ಕಂಥದ್ದು. ಸೊ ಹಾಗೇ ನಾವು ಬೀಜೋತ್ಪಾದನೆ ಅಂದ ತಕ್ಷಣ ನೀರಿನ ಅವಶ್ಯಕತೆ ಬಹಳ ಮುಖ್ಯ ಆಗಿರ್ತದೆ. ಸೊ ಸರ್ವೇ ಸಾಮಾನ್ಯವಾಗಿ ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ಬಿತ್ತನೆ ಬೀಜಗಳು ಮಾಡೋದಾದರೆ ಸೊ ಎಲ್ಲಿ ಮಳೆ ಕೈಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಏನು ನೀರಾವರಿ ಸೌಕರ್ಯ ಇರತಕ್ಕಂಥ ರೈತನೇ ಹೆಚ್ಚು ಈ ಒಂದು ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ತಿರ್ತೀವಿ. ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದು ಕಾರ್ಯಕ್ರಮ ತಗೊಳ್ಳಿಕ್ಕೆ ಆಸಕ್ತಿ ಇರ್ತಕ್ಕಂಥ ರೈತರು ಸೊ ಯಾವುದೇ ಒಂದು ಬೆಳೆ ಅವರು ಬೀಜೋತ್ಪಾದನೆ ಕೈಗೊಳ್ಬೇಕಂತ ಆಸಕ್ತಿ ತೋರಿಸ್ತಾರೆ ಅದರಲ್ಲಿ ಅವ್ರಿಗೆ ಮುಖ್ಯವಾಗಿ ಆ ಬೆಳೆ ಬಗ್ಗೆ ಆ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಬೇಕು. ಸೊ ನಾವು ಏಕಾಏಕಿ ಒಂದು ಪ್ರದೇಶದಲ್ಲಿ ಹೊಸ ಬೆಳೆಯನ್ನು ಕೊಡ್ತಕ್ಕಂಥದ್ದಲ್ಲ. ಸೊ ಅದರಲ್ಲಿ ಅವರಿಗೆ ಸ್ವಲ್ಪ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಇರಬೇಕು. ಆದಾಗ್ಯೂ ವೈಜ್ಞಾನಿಕವಾಗಿ ಏನೇನು ಬೇಸಾಯ ಕ್ರಮಗಳನ್ನ ನಾವು ಪಾಲಿಸ್ಬೇಕು ಅನ್ನತಕ್ಕಂಥ ಮಾಹಿತಿಯನ್ನು ನಮ್ಮ ವಿಜ್ಞಾನಿ ಮಿತ್ರರು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಹಾಗೆಯೇ ಹೆಚ್ಚಿನ ಭಾಗದಲ್ಲಿ ಯುವಕರಿಗೆ ಈ ಒಂದು ರೈತ ಮತ್ತು ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಬೀಜೋತ್ಪನ್ನ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಭಾರತ ಸರ್ಕಾರದಿಂದ ಬಂದಿರತಕ್ಕಂಥ ಕಾರ್ಯಕ್ರಮಗಳು ಏನು ಬೀಜ ಗ್ರಾಮ ಯೋಜನೆ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಒಂದು ಗ್ರಾಮ ಆಗ್ಬೋದು, 2-3 ಗ್ರಾಮಗಳಾಗ್ಬೋದು, ಹಳ್ಳಿಗಳನ್ನ ಗುರುತಿಸ್ಕೊಂಡು ಕ್ಲಸ್ಟರ್ಸ್ ಆಫ್ ವಿಲೇಜಸ್ ಅಂತ ಏನು ಹೇಳ್ತೀವಿ, ಸೊ ಆ ಬೀಜ ಗ್ರಾಮಗಳನ್ನ ಗುರುತಿಸ್ಕೊಂಡು ಅಲ್ಲಿ ಹೆಚ್ಚಿನ ಯುವಕರು ಏನು ಆಸಕ್ತಿ ತೋರಿಸ್ತಕ್ಕಂಥ ಯುವಕರಿದ್ದಾರೆ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ವೈಜ್ಞಾನಿಕವಾದಂಥ ಮಾಹಿತಿಯನ್ನು ಕೊಟ್ಟು ಸತತವಾಗಿ ಯಶಸ್ವಿಯಾಗಿ ಆ ಒಂದು ಕ್ಷೇತ್ರದಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದು ನಮ್ಮ ಒಂದು ಆಶಯ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನ ರೈತರು, ಸುಮಾರು 3,000-4,000 ಜನ ರೈತರು ಈಗಾಗಲೇ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ಹೇಳೋದಾದರೆ ಈಗ ಮಂಡ್ಯ ಮೈಸೂರು ಪ್ರದೇಶದಲ್ಲಿ ನಮ್ಮ ರೈತ ಬಾಂಧವರು ಸಾಕಷ್ಟು ಭತ್ತದ ತಳಿಗಳು ಸುಮಾರು 6-7 ತಳಿಗಳನ್ನ ಬೀಜೋತ್ಪಾದನೆ ಮಾಡಿ ನಮಗೆ ಸರಬರಾಜು ಮಾಡ್ತಾ ಇದ್ದಾರೆ ಪ್ರತಿ ವರ್ಷವೂ. ಹಾಗೆಯೇ ನೀರಾವರಿ ಪ್ರದೇಶದಲ್ಲಿ ನಮ್ಮ ರಾಗಿ ತಳಿಗಳು, ತಮಗೆಲ್ಲ ಗೊತ್ತಿದೆ ಇಂಡಾಫ್ ರಾಗಿ ತಳಿಗಳಿದೆ. ಹಾಗೆಯೇ ಈಗ ಕರ್ನಾಟಕ ಮಂಡ್ಯ ರಾಗಿ KMR ಸೀರೀಸ್ ಅಂತ ಹೇಳ್ತಿದ್ದೀವಿ. KMR 301 ಇದೆ, KMR 204 ಇದೆ, KMR 316 ಇದೆ, 360 ಇದೆ. ಇತ್ತೀಚೆಗೆ ಬಿಡುಗಡೆ ಇರತಕ್ಕಂಥ ಹೊಸ ಹೊಸ ತಳಿಗಳನ್ನ ನಮ್ಮ ರೈತ ಬಾಂಧವರು ಅವರ ಒಂದು ಕ್ಷೇತ್ರದಲ್ಲಿ ನಮ್ಮ ವೈಜ್ಞಾನಿಕ ಮಾಹಿತಿಯನ್ನು ತಗೊಂಡು, ತರಬೇತಿಗಳನ್ನ ತಗೊಂಡು ಸಾಕಷ್ಟು ಬಿತ್ತನೆ ಬೀಜಗಳನ್ನ ನಮಗೆ ಸರಬರಾಜು ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಗೊಂಡಿದ್ದೆ, ಆದರೆ ಅಲ್ಲಿ ಸಾಕಷ್ಟು ಜನ ರೈತರು ಈಗಾಗಲೇ ಸೂರ್ಯಕಾಂತಿ ಸಂಕರ್ಣ ತಳಿಗಳನ್ನ ಬೀಜೋತ್ಪನ್ನ ಮಾಡ್ತಕ್ಕಂಥ ಒಂದು ಕೌಶಲ್ಯ ಬಹಳ ಚೆನ್ನಾಗಿ ಅವರು ರೂಢಿಸ್ಕೊಂಡಿದ್ದಾರೆ. ಸಾಕಷ್ಟು ನಾವು ಸುಮಾರು 8-10 ವರ್ಷದಿಂದನೂ ಅಲ್ಲಿ ಸತತವಾಗಿ ಹಿಂಗಾರು ಹಂಗಾಮಿನಲ್ಲಿ ಎಲ್ಲಿ ನೀರಾವರಿ ಸೌಕರ್ಯ ಇರತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ವಾತಾವರಣವೂ ಬಹಳ ಅನುಕೂಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ರೈತ ಬಾಂಧವರು ಈ ಕಾರ್ಯಕ್ರಮಗಳಲ್ಲಿ ತೊಡಸ್ಕೊಂಡಿದ್ದಾರೆ. ಯಶಸ್ವಿಯಾಗಿ ಸುಮಾರು 1000-1500 ಕ್ವಿಂಟಾಲ್ ತನಕನೂ ವಿವಿಧ ಸಂಕರ್ಣ ತಳಿಗಳು, ಹೇಳೋದಾದರೆ ಈಗ ತಮಗೆಲ್ಲ ಗೊತ್ತಿದೆ KBSH 41, 53, 44, ಇತ್ತೀಚೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾಗಿರ್ತಕ್ಕಂಥ ಹೊಸ ಸಂಕರ್ಣ ತಳಿಗಳಾದರೆ KBSH 78 ಅಂತ, ಮತ್ತು KBSH 85. ಇದು ಅಲ್ಪಾವಧಿ ತಳಿಗಳು, ಇಳುವರಿ ಹೆಚ್ಚು ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವು, ಮತ್ತು ಕೀಟ ಮತ್ತು ರೋಗಗಳಿಗೆ ನಿರೋಧಕ ಶಕ್ತಿ ಇರ್ತಕ್ಕಂಥ ಹೊಸ ಸಂಕರ್ಣ ತಳಿಗಳು ಈಗಾಗಲೇ ಪ್ರಚಲಿತ ಆಗಿದ್ದಾವೆ. ಈ ಒಂದು ಹೊಸ ಸಂಕರ್ಣ ತಳಿಗಳನ್ನ ರೈತರ ಸಹಭಾಗಿತ್ವದಲ್ಲಿ ವೈಜ್ಞಾನಿಕವಾದಂಥ ತರಬೇತಿ ಪಡ್ಕೊಂಡು ಸಾಕಷ್ಟು ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಸೊ ಅದು ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿಯಲ್ಲಿ ನಾವು ರಾಣಿಬೆನ್ನೂರು ತಾಲೂಕು ತಗೊಂಡ್ರೆ ಅಲ್ಲಿ ಸಹಿತ ವಾತಾವರಣ ಈ ಒಂದು ಸೂರ್ಯಕಾಂತಿ ಸಂಕರ್ಣ ತಳಿಗಳನ್ನ ಬೆಳೀಲಿಕ್ಕೆ, ಬೀಜೋತ್ಪಾದನೆ ಮಾಡಲಿಕ್ಕೆ ಸಾಕಷ್ಟು ಅನುಕೂಲಕರವಾಗಿದೆ. ಅಲ್ಲಿ ಸಹಿತ ನಮ್ಮ ರೈತ ಬಂಧುಗಳು ಈಗಾಗಲೇ ಅಲ್ಲಿ ಹಳ್ಳಿಗಳನ್ನ ಗುರುತಿಸಿ ಅಲ್ಲಿ ಸಹಿತ ನಾವು ಬೀಜೋತ್ಪಾದನೆ ಕಾರ್ಯಕ್ರಮ ಸೂರ್ಯಕಾಂತಿ ಸಂಕರ್ಣ ತಳಿಗಳ ಬೀಜೋತ್ಪಾದನೆ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅಲ್ಲಿಂದನೂ ಸಹಿತ ನಮಗೆ ಸಾಕಷ್ಟು ರೈತರು ಈ ಒಂದು ಉತ್ತಮ ಗುಣಮಟ್ಟ ಇರತಕ್ಕಂಥ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನು ಉತ್ಪಾದನೆ ಮಾಡಿ ಕೃಷಿ ವಿದ್ಯಾಲಯಕ್ಕೆ ಸಹಕಾರ ಮಾಡ್ತಿದ್ದಾರೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಇದೇ ಬುಧವಾರ ಸುಸ್ಥಿರ ಹೈನುಗಾರಿಕೆ ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ KRಪೇಟೆ ತಾಲೂಕು ಕಾಪನಹಳ್ಳಿಯ ಕೃಷಿಕ ದಂಪತಿ KC ನಾಗೇಶ ಹಾಗೂ ಆರ್ ನಳಿನ. ರಾಗಿ, ತಡ್ನೆ, ಜೋಳ ಜೊತೆಲಿ ಬಿತ್ತಿ ಜೊತೆನಲ್ಲಿ ಚೆಲ್ಕತ್ತೀರಿ, ಏನು ಅಡ್ವಾಂಟೇಜ್ ಅದು ನಂಗೆ ಮಾಡೋದ್ರಿಂದ? ಅದು ಒಟ್ಟಿಗೆ ಬಂದರೆ ಚೆನ್ನಾಗಿ ಹಸುನು ಚೆನ್ನಾಗಿರುತ್ತೆ, ಎಲ್ಲ ತಿನ್ನೋದಕ್ಕೆ ಬೇರೆ ಬೇರೆ ಥರ ಸಿಗುತ್ತಲ್ಲ ಸರ್, ತಿನ್ನೋದಕ್ಕೆ ಹಸುಗೆ ಜಲ್ದಿ ತಿನ್ಕೊಳ್ಳಿ ಚೆನ್ನಾಗಿ ತಿಂತವೆ ಅಂತ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಬೀಜ ಗ್ರಾಮ ಯೋಜನೆಯಲ್ಲಿ ಬಹಳ ಮುಖ್ಯವಾದಂಥ ಅಂಶ ಅಂತಂದರೆ ರೈತರಿಗೇ 30% ಬಿತ್ತನೆ ಬೀಜವನ್ನು ಅವ್ರಿಗೆ ಕೊಡ್ತಕ್ಕಂಥದ್ದು. ಏನು ಗುಣಮಟ್ಟ ಇರ್ತಕ್ಕಂಥ ಬಿತ್ತನೆ ಬೀಜ ಮಾಡ್ತಾರೆ ಅದನ್ನು ಅವರೇ ಶೇಖರಣೆ ಮಾಡಿಕೊಂಡು ಉಳಿಸ್ಕೊಂಡು 30% ಅವರು ಬಳಸ್ಕೋಬೋದು, ಮುಂದಿನ ಒಂದು ಹಂಗಾಮಗಳಲ್ಲಿ ಅದನ್ನು ಬಳಸ್ಕೊತಕ್ಕಂಥ ಒಂದು ವ್ಯವಸ್ಥೆ ಕಲ್ಪಿಸಿದ್ವಿ. ಇನ್ನು ಉಳಿದಿದ್ದಂಥ 70% ಬಿತ್ತನೆ ಬೀಜನ ನಮ್ಮ ವಿಶ್ವವಿದ್ಯಾಲಯ ನೇರವಾಗಿ ಖರೀದಿ ಮಾಡ್ತಕ್ಕಂಥದ್ದು. ಸೊ ಈ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಕೃಷಿ ಕರ್ನಾಟಕ ಸರ್ಕಾರದಿಂದ ಏನು ನೇಮಕಗೊಂಡಿರ್ತಕ್ಕಂಥ ಒಂದು ಸಭೆ ನಡೆಯುತ್ತೆ ರಾಜ್ಯ ಮಟ್ಟದಲ್ಲಿ. ಸೊ ಒಂದು ಆ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಏನು ಖರೀದಿ ದರಗಳು ಆ ಒಂದು ಹಂಗಾಮ್ನಲ್ಲಿ ಭಾರತ ಸರ್ಕಾರದಿಂದ ಘೋಷಣೆ ಆಗಿರ್ತಕ್ಕಂಥ ಒಂದು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದೇನಿದೆ, ಅಥವಾ ಆ ಒಂದು ಹಂಗಾಮ್ನಲ್ಲಿ ಹೆಚ್ಚು ಮಾರುಕಟ್ಟೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಏನು ಹೆಚ್ಚು ಮಾರ್ಕೆಟ್ APMC ದರ ಇರುತ್ತೆ, ಸೊ ಇವೆರಡರಲ್ಲಿ ಯಾವುದು ಹೆಚ್ಚು ರೇಟ್ ಇರ್ತದೆ ಅದಕ್ಕಿಂತ 10-15% ಹೆಚ್ಚಿನ ದರವನ್ನು ನಿಗದಿಪಡಿಸ್ತಕ್ಕಂಥ ಒಂದು ಆ ಹಂಗಾಮ್ನಲ್ಲಿ ಆಗಿರ್ತಕ್ಕಂಥ ಒಂದು ಕಮಿಟಿ ಸದಸ್ಯರಿರ್ತಾರೆ. ಆ ಒಂದು ಕಮಿಟಿ ಆ ಒಂದು ರೇಟನ್ನು ನಿಗದಿಪಡಿಸ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ರೈತ ಬಾಂಧವರು ಈಗಾಗಲೇ ಈ ಒಂದು ದರಗಳೇನು ನಿರ್ಧಾರ ಆಗ್ತದೆ ಸರ್ಕಾರದಿಂದ, ಸೊ ಆ ದರದಲ್ಲೇ ಎಲ್ಲ ರೈತರು ನಮಗೆ ಸರಬರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಬಹಳ ಮುಖ್ಯವಾಗಿ ಏನಪ್ಪ ಅಂತಂದರೆ ರೈತರಿಗೆ ನಾವು ಏನು ಬಿತ್ತನೆ ಬೀಜನ ಮಾಡಿ ಸಂಸ್ಕರಣೆಗೊಳಪಡಿಸಿ ಸೊ ಅದನ್ನು ಏನು ನಮ್ಮ ಘಟಕಗಳಿಗೆ ಸರಬರಾಜು ಮಾಡ್ತಾರೆ, ಸರಬರಾಜು ಮಾಡಿದಂಥ ಸಂದರ್ಭದಲ್ಲಿ ಶೇಕಡ 50% ಅಡ್ವಾನ್ಸ್ ಕೊಡ್ತಕ್ಕಂಥದ್ದು. ಈಗ ನಮ್ಮ ರೈತ ಬಾಂಧವರಿಗೆಲ್ಲ ಸಾಕಷ್ಟು ತೊಂದರೆಗಳಿರ್ತವೆ, ಹಣದ ಅವಶ್ಯಕತೆ ಇರುತ್ತೆ, ಸಾಕಷ್ಟು ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಅವರು ಖರ್ಚು ಮಾಡಿರ್ತಕ್ಕಂಥದ್ದು ಇರ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಏನು ಸರಬರಾಜು ಆಗಿದ್ದ ಒಂದು 2 ಅಥವಾ 3 ದಿವಸಗಳಲ್ಲಿ ಸೊ ಅವರಿಗೆ ಶೇಕಡ 50% ಹಣವನ್ನು ಸಂದಾಯ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಿದ್ದೀವಿ. ರೈತರ ಒಂದು ಕುಂದುಕೊರತೆಗಳಿಗೆ ಅದು ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಅವರಿಗೆ ಆ ಒಂದು ಹಣವನ್ನು ಅಡ್ವಾನ್ಸಾಗಿ ಕೊಡ್ತಕ್ಕಂಥ ಮುಂಗಡವಾಗಿ ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ಅದು ಸಾಕಷ್ಟು ರೈತರಿಗೆ ತುಂಬ ಅನುಕೂಲಕಾರಿಯಾಗಿದೆ. ಬೇರೆ ನಾವು ಸಂಸ್ಥೆಗಳಿಗೆ ಹೋಲಿಕೆ ಮಾಡಿದಾಗ ಇದು ಭಾಳಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ರೈತರ ಒಂದು ಅನಿಸಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಆ ಒಂದು ವ್ಯವಸ್ಥೆನ ನಾವು ಪ್ರತಿ ವರ್ಷವೂ ಅದನ್ನು ರೈತರಿಗೋಸ್ಕರ ಅದನ್ನು ಮುಂದುವರ್ಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಇದು ಸಂಸ್ಕರಣೆಗೆ ತರ್ತಕ್ಕಂಥ ಸಂದರ್ಭದಲ್ಲಿ ಸೊ ಅವರೇ ನೇರವಾಗಿ ರೈತರು ತಮ್ಮ ಊರಿನಿಂದ ಸಂಸ್ಕರಣಾ ಘಟಕಗಳು, ಈಗ ನಮ್ಮ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಬೆಳೀತಕ್ಕಂಥ ರೈತರು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಅಲ್ಲಿ ಇರ್ತಕ್ಕಂಥ ಸಂಸ್ಕರಣಾ ಘಟಕಕ್ಕೆ ತಾವು ಬೀಜವನ್ನು ಸಂಸ್ಕರಣೆಗೋಸ್ಕರ ತರಬೇಕಾಗ್ತದೆ. ಸೊ ಸಂಸ್ಕರಣಾ ವೆಚ್ಚವನ್ನು ಅವರೇ ಭರಿಸ್ಬೇಕಾಗ್ತದೆ, ಅದೊಂದು ಬಹಳ ಮುಖ್ಯ. ಸೊ ಅದೇ ರೀತಿ ಬೇರೆ ಭಾಗದಲ್ಲಿ ಇನ್ನು ನಮ್ಮ ರೈತ ಬಾಂಧವರು ಬೀಜೋತ್ಪಾದನೆ ಕೈಗೊಂಡಿದ್ದಾರೆ, ಅವರು ಸಹಿತ ಬೆಂಗಳೂರಿನಲ್ಲಿ ಒಂದು ಸಂಸ್ಕರಣಾ ಘಟಕ ಇದೆ. ಸೊ ಅಲ್ಲಿ ಸಂಸ್ಕರಣೆಗೋಸ್ಕರ ತರ್ತಕ್ಕಂಥದ್ದು, ಈ ಸಂಸ್ಕರಣೆ ಮಾಡಿದ ನಂತರ ರೈತರಿಗೋಸ್ಕರ ಒಂದು ಹೊಸ ಪದ್ಧತಿನ ನಾವು ಅಳವಡಿಸ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ ಪ್ರತಿಯೊಬ್ಬ ರೈತರಿಗೆ ಒಂದೊಂದು ಹಳ್ಳಿ ಒಂದೊಂದು ಗ್ರಾಮಗಳಿಗೆ ನಾವು ಒಂದೊಂದು ದಿನವನ್ನು ನಿಗದಿಪಡಿಸಿದ್ದೀವಿ, ಹೇಳ್ತೀವಿ ಅವರಿಗೆ, ಅವರಿಗೆ SMS ಮೆಸೇಜಸ್ ಮುಖಾಂತರ ಅವ್ರಿಗೆ ಹೇಳ್ತೀವಿ, ಫೋನುಗಳ ಮುಖಾಂತರ ಅವರಿಗೆ ತಿಳಿಸ್ತೀವಿ, ಇಂಥ ಪರ್ಟಿಕ್ಯುಲರ್ ದಿವಸ ಇಂಥ ದಿವಸನ ನಿಮಗೆ ಆಯ್ಕೆ ಮಾಡಿದ್ದೀವಿ, ಅವತ್ತಿನ ದಿವಸ ನೀವು ಸಂಸ್ಕರಣೆ ನಿಮ್ಮ ನೇತೃತ್ವದಲ್ಲಿ ಆಗಬೇಕು ಅಂತ ಒಂದು ನಾವು ನಿಬಂಧನೆಯನ್ನು ಹಾಕಿದ್ದೀವಿ. ಯಾಕಂದರೆ ಅಲ್ಲಿ ನಾನಾ ಥರ ಸಂಶಯಗಳು ಬರ್ಬೋದು, ನಮಗೆ ಸಂಸ್ಕರಣೆಯಲ್ಲಿ ಜಾಸ್ತಿ ನಷ್ಟ ಆಗಿದೆ ಅಂತಕ್ಕಂಥದ್ದು ಕೇಳಿಬರ್ತಿತ್ತು. ಆದರೆ ಈ ಕಳೆದ 3 ವರ್ಷಗಳಿಂದ ಈ ಒಂದು ಪದ್ಧತಿಯನ್ನು ಜಾರಿ ಮಾಡಿದ ನಂತರ ಪ್ರತಿಯೊಬ್ಬ ರೈತರು ತಾವೇ ನೇರವಾಗಿ ಬಂದುಬಿಟ್ಟು ನಿಂತು ಅವರ ಸಮ್ಮುಖದಲ್ಲಿ ಒಂದು ಸಂಸ್ಕರಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಸಂಸ್ಕರಣೆಯಾಗಿ ಏನು ತಿರಸ್ಕೃತಗೊಳ್ಳುತ್ತೆ, ತಿರಸ್ಕೃತಗೊಂಡಿರ್ತಕ್ಕಂಥ ಬಿತ್ತನೆ ಬೀಜನ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ. ಸೊ ಹಾಗಾಗಿ ಏನು ಉತ್ತಮವಾದ ಗುಣ ಇರ್ತಕ್ಕಂಥ ಬೀಜಗಳು ನಮಗೆ ಸಂಸ್ಕರಣೆಯಿಂದ ಹೊರಬರ್ತದೆ ಅಂಥ ಒಂದು ಬೀಜದ ಮಾದರಿಯನ್ನು ನಾವು ಏನು ನಮ್ಮ ಪರೀಕ್ಷಾ ಕೇಂದ್ರಗಳಿದೆ, ಬೀಜ ಪರೀಕ್ಷಾ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ನಮ್ಮ ಸೀಡ್ ಟೆಕ್ನಾಲಜಿ STR ಲ್ಯಾಬ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬೀಜದ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ. ಸೊ ನಾವು ಯಾವುದೇ ಒಂದು ಬಿತ್ತನೆ ಬೀಜನ ರೈತರಿಗೆ ಮಾರಾಟ ಮಾಡೋದಕ್ಕೆ ಮುಂಚೆ ಸೊ ಈ ಒಂದು ಗುಣಮಟ್ಟ ಹೇಗಿದೆ, ಯೋಗ್ಯವಾಗಿದೆಯೋ ಇಲ್ಲವೋ, ಈ ಶೇಕಡ ಮೊಳಕೆ ಪ್ರಮಾಣ ಏನು ಮಿನಿಮಮ್ ಸೀಡ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ, ಸೊ ಅದರ ಪ್ರಕಾರ ಶೇಕಡ ಮಿನಿಮಮ್ 70% ಏನು ಮೊಳಕೆ ಪ್ರಮಾಣ ಇರಬೇಕು ಅಥವಾ ತಳಿ ಶುದ್ಧತೆ ಇರಬೇಕು, ಇವೆಲ್ಲ ಒಂದು ಗುಣಮಟ್ಟವನ್ನು ಪರೀಕ್ಷೆಗಳು ಮಾಡಿ ಸೊ ಪರೀಕ್ಷೆಯಲ್ಲಿ ಪಾಸಾಗಿರ್ತಕ್ಕಂಥವು ಗುಣಮಟ್ಟದಲ್ಲಿ ತಾವು ಯೋಗ್ಯವಾಗಿದೆ ಅಂತ ಖಾತ್ರಿ ಪಡಿಸ್ಕೊಂಡು ಅಂಥ ಒಂದು ಬಿತ್ತನೆ ಬೀಜಗಳನ್ನ ನಾವು ಬೀಜ ಸಂಸ್ಕರಣೆ ನಂತರ ಸೀಡ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ, ಸೀಡ್ ಟ್ರೀಟ್ಮೆಂಟ್ ಮಾಡಿ ಅದನ್ನು ಪಠಣೀಕರಣ ಕೊಡಿಸ್ತಕ್ಕಂಥದ್ದು, ಪ್ರತಿ ಎಕರೆಗೆ ನಿರ್ದಿಷ್ಟವಾಗಿ ಇಷ್ಟೇ ಪ್ರಮಾಣ ನಾವು ಬಿತ್ತನೆ ಬೀಜ ಕೊಡಬೇಕಂತ ಏನು ಶಿಫಾರಸ್ಕೊಂಡಿರ್ತಕ್ಕಂಥದ್ದಿದೆ. ಸೊ ಆ ನಿಟ್ಟಿನಲ್ಲಿ ಅವನ್ನ ಬೀಜನ ಪಠಣೀಕರಣ ಮಾಡಿ ನಮ್ಮ ರಾಜ್ಯದ ಕೃಷಿ ಇಲಾಖೆಯ ಮುಖಾಂತರ ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಏನಿದೆ, ರಾಷ್ಟ್ರೀಯ ಬೀಜ ನಿಗಮ ಆಗ್ಬೋದು, ಎಣ್ಣೆಕಾಳು ಅಭಿವೃದ್ಧಿ ಮಂಡಳಿ ಆಗ್ಬೋದು, ಸೊ ಎಲ್ಲ ಒಂದು ಮುಖಾಂತರ ನಾವು ಬಿತ್ತನೆ ಬೀಜಗಳನ್ನ ರೈತರಿಗೆ ಸರಬರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಸಂಶೋಧನಾ ಕೇಂದ್ರಗಳಲ್ಲೂ ಸಹಿತ ಈ ಒಂದು ಗುಣಮಟ್ಟ ಇರ್ತಕ್ಕಂಥ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನು ರೈತರಿಗೆ ನೇರವಾಗಿ ಹತ್ತಿರದಲ್ಲಿ ಸಿಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರಿಗೆ ಸಂಪರ್ಕ ಸಾಧ್ಯ ಆಗೋಂಥ ಪ್ರದೇಶಗಳಲ್ಲಿ ಸೊ ನೇರವಾಗಿ ಅವರಿಗೆ ಬಿತ್ತನೆ ಬೀಜಗಳನ್ನ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ. ಸೊ ಹಾಗೆಯೇ ಸಾಕಷ್ಟು ನಮ್ಮ ರೈತ ಬಾಂಧವರು ಈ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬೀಜ ಗ್ರಾಮ ಯೋಜನೆಯಡಿಯಲ್ಲಿ ತಮ್ಮನ್ನು ತಾವೇ ತೊಡಿಸಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಬಿತ್ತನೆ ಬೀಜವನ್ನು ಅದು ಉತ್ಕೃಷ್ಟವಾದಂಥ ಬಿತ್ತನೆ ಬೀಜವನ್ನು ಉತ್ಪಾದನೆ ಮಾಡಿ ರೈತರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಸಹಕಾರಿಯಾಗಿದ್ದಾರೆ. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಇನ್ನು ಹೆಚ್ಚು ಮಧುಸೂದನ್ ಅವರೇ, ರೈತರು ತಾವೇ ಸ್ವತಃ ಬೀಜೋತ್ಪಾದನೆ ಮಾಡೋಕ್ಕೂ ವಿಜ್ಞಾನಿಗಳ ಸಹಭಾಗಿತ್ವದಲ್ಲಿ ಬೀಜೋತ್ಪಾದನೆ ಮಾಡೋಕ್ಕೂ ಏನಾರು ವ್ಯತ್ಯಾಸ ಇದೆಯಾ? ಖಂಡಿತ, ರೈತರು ತಾವೇ ಬೀಜೋತ್ಪಾದನೆ ಮಾಡೋಕ್ಕೆ ತೊಂದರೆ ಇಲ್ಲ, ಸಾಕಷ್ಟು ತಾಂತ್ರಿಕ ಮಾಹಿತಿಯನ್ನು ನಾವು ವಿಶ್ವದಿಂದ ಕೊಡ್ಬೋದು. ಆದರೆ ಮಾರಾಟದ ವ್ಯವಸ್ಥೆ ರೈತರಿಗೆ ನೇರವಾಗಿ ಮಾರಾಟ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾದದ್ದು. ಸೊ ಆ ನಿಟ್ಟಿನಲ್ಲಿ ಅಂಥ ರೈತರು ನಮ್ಮ ವಿಶ್ವವಿದ್ಯಾಲಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಬಿತ್ತನೆ ಬೀಜ ಮಾಡಿ ಸರಬರಾಜು ಮಾಡಿ ಅವರು ಏನು ಬಿತ್ತನೆ ಬೀಜ ಮಾಡಿರ್ತಾರೆ ಅದಕ್ಕೆ ನೇರವಾಗಿ ವಿಶ್ವವಿದ್ಯಾಲಯ ಆ ಒಂದು ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ. ಅನೇಕ ಸಾವಯವ ಕೃಷಿಕರು ಸ್ಥಳೀಯ ತಳಿಗಳನ್ನು ಅವರ ಮಟ್ಟದಲ್ಲೇ ಬೆಳೆದು ಬೀಜವನ್ನು ಅವರೇ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ. ಅಂತಹ ರೈತರಿಗೆ ತಾವೇನಾದರೂ ತರಬೇತಿಯನ್ನು ಕೊಡ್ತೀರಾ? ಬೀಜೋತ್ಪಾದನೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೀಜವನ್ನು ಸಂರಕ್ಷಣೆ ಮಾಡಬೇಕು, ಅಥವಾ ಯಾವ ರೀತಿ ಬೀಜವನ್ನು ಉಪಚರಿಸಬೇಕು, ಈ ಬಗ್ಗೆ ಏನಾದರೂ ತರಬೇತಿ ವಿಶ್ವವಿದ್ಯಾನಿಲಯ ನೀಡ್ತಾ ಇದೆಯಾ? ಖಂಡಿತ. ಈಗ ಏನು ತಮ್ಮ ಸ್ವತಃ ಇಚ್ಛೆಯಿಂದ ತಾವೇ ಒಂದು ಸಾಂಪ್ರದಾಯಿಕ ತಳಿಗಳನ್ನ ನಮ್ಮ ರೈತ ಬಂದವರಿಗೆ ಆಗಲೇ ಬೆಳೆಸಿ ಉಳಿಸಿ ಇವತ್ತಿನ ದಿವಸ ಮಾಡ್ಕೊಂಡು ಬಂದಿರ್ತಾರೆ, ಅಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಹೇಳಿದೆ ಆಗಲೇ, ಮಾರುಕಟ್ಟೆ ಒಂದು ಸಮಸ್ಯೆ. ಸೊ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಏನು ಅವರ ಶಕ್ತಿ ಅನುಸಾರ ಅಥವಾ ಅವರ ಒಂದು ಸಂಪತ್ತಲ್ಲಿರ್ತಕ್ಕಂಥ ರೈತ ಬಂದವರು ಎಷ್ಟು ಜನ ಇದ್ದಾರೆ, ಎಷ್ಟು ಎಕರೆಗೆ ತಾವು ಬೀಜವನ್ನು ಒದಗಿಸ್ಬೇಕು ಅಂತ ಒಂದು ಅಂದಾಜೇನಿರುತ್ತೆ, ಆ ನಿಟ್ಟಿನಲ್ಲಿ ಅವರು ಬೀಜೋತ್ಪಾದನೆ ಮಾಡಿ ಸರಬರಾಜು ಮಾಡ್ತಕ್ಕಂಥದ್ದು ಈಗಾಗಲೇ ನಡೀತಾ ಇದೆ ನಿರಂತರವಾಗಿ. ಸೊ ಅಂಥ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ರೈತರ ಅಥವಾ ರೈತ ಗುಂಪುಗಳು ಯಾವುದೇ ಒಂದು ನಿರ್ದಿಷ್ಟವಾದಂಥ ತರಬೇತಿ ಬೇಕಂತಾನೆ ಕೇಳಿದ್ದೆ ಆದರೆ ಖಂಡಿತ ಅವ್ರಿಗೆ ಎಲ್ಲ ರೀತಿ ಮಾಹಿತಿಯನ್ನು ನಾವು ಕೊಡಲಿಕ್ಕೆ. ಎಲ್ಲಿ ಕೊಡ್ತೀರಿ ತರಬೇತಿನ ತಾವು? ಇದು ತರಬೇತಿ ನಾನು ಆಗಲೇ ಹೇಳಿದೆ, ಒಳಾವರಣ ತರಬೇತಿಗಳು ನಾವು ಹಳ್ಳಿಗಳಿಗೆ ಹೋಗಿ ಕೊಡ್ತಕ್ಕಂಥದ್ದು ಒಂದು. ನಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಮ್ಮ ತರಬೇತಿ ಕೇಂದ್ರಗಳೇನಿದೆ ಅಲ್ಲಿ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಸೊ ಈಗ ಉದಾಹರಣೆಗಳಾದ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರಗಳಿದ್ದಾವೆ, ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಹೆಚ್ಚಾನು ಹೆಚ್ಚು ರೈತರಿಗೆ ಬೇಕಾಗಿರ್ತಕ್ಕಂಥ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಕ್ಕಂಥ ತರಬೇತಿಗಳನ್ನ ಆಯೋಜನೆ ಮಾಡ್ತಾನೆ ಇರ್ತವೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಲ್ಲೂ ಕೂಡ ಹೋಗಿದ್ದಾವೆ ತರಬೇತಿ? ಅಲ್ಲಿನೂ ಸಹಿತ ನಮ್ಮ ವಿಜ್ಞಾನಿಗಳನ್ನ ಅವ್ರು ಕರೆಸಿಕೊಂಡು ವೈಜ್ಞಾನಿಕವಾದಂಥ ಮಾಹಿತಿನ ಕೊಡ್ತಕ್ಕಂಥ ಕಾರ್ಯ ನಿರಂತರವಾಗಿ ನಡೀತಾನೆ ಇದೆ. ಬೆಳೆ ಬೆಳೆಯೋಕ್ಕೂ ಬೀಜೋತ್ಪಾದನೆ ಮಾಡೋಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಸರ್? ರೈತರಿಗೆ ಏನು ಆದಾಯ ಸಿಗುತ್ತೆ ಬೀಜೋತ್ಪಾದನೆ ಮಾಡೋದ್ರಿಂದ? ಖಂಡಿತ. ಸೊ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. ನಮ್ಮ ಸಾಕಷ್ಟು ಜನ ರೈತರು ತಾವು ಏನು ಉತ್ಪಾದನೆ ಮಾಡಿರ್ತಕ್ಕಂಥದ್ದು APMC ಮಾರ್ಕೆಟ್ನಲ್ಲಿ ನಾವು ತಗೊಂಡಿದ್ದೆ, ಆದರೆ ಅದಕ್ಕೆ ಇರ್ತಕ್ಕಂಥ ಮತ್ತು ಮಾರಾಟ ದರ ಮತ್ತು ನಾವು ಬೀಜೋತ್ಪಾದನೆ ಕೊಡ್ತಕ್ಕಂಥ ಮಾರಾಟ ದರಕ್ಕೆ 35-40% ಹೆಚ್ಚು ಅಂದರೆ ವ್ಯತ್ಯಾಸ ಇರ್ತಕ್ಕಂಥದ್ದು. ಸೊ ನಾನು ಆಗಲೇ ಹೇಳಿದೆ, MSPಗಿಂತ 15-20% ಅಥವಾ 30% ಹೆಚ್ಚು ಹಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದಿದೆ. ಇದು ಬಹಳಷ್ಟು ಜನ ರೈತರು ತಮ್ಮ ಅನಿಸಿಕೆ ಮುಖಾಂತರ ವ್ಯಕ್ತಪಡಿಸಿದ್ದೆ, ಆದರೆ ಇದು ಬಹಳ ಲಾಭದಾಯಕ ಅಂತೇಳಿ ಕಂಡುಬಂದಿದೆ. ಹಾಗಾಗಿ ಹೆಚ್ಚಿನ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಇದ್ದಾರೆ. ಅಂದರೆ ಬೀಜ ಏನು ಹೊರಗಡೆ ಬರುತ್ತೆ, ತಾವು ಸಂಸ್ಕರಣೆ ಮಾಡಿ ಅಂತಿಮವಾಗಿ ಇಷ್ಟನ್ನು ಖರೀದಿ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅದ್ರ ಪ್ರಮಾಣ ಬಹಳ ಕಡಿಮೆ ಇರುತ್ತಲ್ವ? ಆ ಥರ ಏನಾಗಲ್ವ? ಸಾಮಾನ್ಯವಾಗಿ ಆ ಥರ ಏನಾಗಲಿಕ್ಕಿಲ್ಲ. ಯಾಕಂದರೆ ಈಗ ನಾವು ನಮ್ಮ ರೈತರು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಈಗ ಬೀಜೋತ್ಪಾದನೆಗೋಸ್ಕರ ಏನು ಕಾರ್ಯಕ್ರಮಗಳನ್ನ ಅನುಸರಿಸ್ಬೇಕು ಅಂತಕ್ಕಂಥ ಒಂದು ಮಾಹಿತಿ ಮೊದಲೇ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಬಹಳ ಮುತುವರ್ಜಿ ವರ್ಸಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಅಲ್ಲ. ಈಗ ಉದಾಹರಣೆಗೆ ಹೇಳೋದಾದರೆ ನೀರಾವರಿ ರಾಗಿಯನ್ನೇ ಉದಾಹರಣೆ ತಗೊಳ್ಳಿ. ಸಾಮಾನ್ಯವಾಗಿ ಬೆಳೆದ್ರೆ ಎಷ್ಟು ಇಳುವರಿ ಬರ್ಬೋದು ಡಾಕ್ಟ್ರೆ? ಸಾಮಾನ್ಯವಾಗಿ ನೀರಾವರಿ ಪ್ರದೇಶದಲ್ಲಿ 20-25 ಕ್ವಿಂಟಲ್ ಇಳುವರಿ ಸಾಮರ್ಥ್ಯ ಇದೆ. ಒಂದ್ 25 ಕ್ವಿಂಟಲ್ ರಾಗಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಈಗ ಬೀಜಕ್ಕಾಗಿ ಬೆಳೆದ್ರೆ ಎಷ್ಟು ಬೆಳಬಹುದು ಇಳುವರಿ? ಅಲ್ಲ, ಇಳುವರಿ ಸಾಮರ್ಥ್ಯ ಹಾಗೇನೆ ಇರುತ್ತೆ. ಇಳುವರಿ ಸಾಮರ್ಥ್ಯ ಈಗ ನಾವು ಒಂದು ಬೀಜೋತ್ಪಾದನೆ ಅಂದ ತಕ್ಷಣ ನಾವು ಏನು ವೈಜ್ಞಾನಿಕವಾಗಿ ಅನುಸರ್ತಕ್ಕಂಥ ಏನು ಪದ್ಧತಿಗಳಿದೆ ಅದನ್ನು ಅನುಸರಿಸಿ ಮಾಡಿದಾಗ ಇಳುವರಿ ಸಾಮರ್ಥ್ಯನೂ ಜಾಸ್ತಿ ಆಗ್ತದೆ, ಹಾಗೇನೆ ಅದಕ್ಕೆ ಕೊಡ್ತಕ್ಕಂಥ ಬೆಲೆನೂ ಜಾಸ್ತಿ ಇರುತ್ತೆ. ಅಂದರೆ ಈಗ 25 ಕ್ವಿಂಟಲ್ ರಾಗಿನೇ ಆತ ಬೆಳೆದ್ರೆ ಆ 25 ಕ್ವಿಂಟಲ್ ಬಿತ್ತನೆ ಬೀಜಕ್ಕೆ ಯೋಗ್ಯವಾಗಿರುತ್ತೆ ಅನ್ನೋದು ನನ್ನ ಪ್ರಶ್ನೆ ಅಷ್ಟೆ. ಅದು ಒಳ್ಳೆ ಪ್ರಶ್ನೆ ಕೇಳಿದಿರ್ತಾವು. ಸೊ ಇದರಲ್ಲಿ ನಾನು ತಮ್ಗೆ ಆಗಲೇ ತಿಳಿಸಿದೆ, ಸಂಸ್ಕರಣೆಯಲ್ಲಿ ನಿಮಗೆ ಕೇವಲ 8-10% ರಿಜೆಕ್ಷನ್ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಅಷ್ಟೇನಾ. ಅದರಲ್ಲೂ ನೀವು ಯಾವ ರೀತಿ ಬೆಳೆಯನ್ನು ಬೆಳೆದಿರ್ತೀರಿ, ಯಾವ ರೀತಿ ಕಟಾವು ಮಾಡಿರ್ತೀರಿ, ಯಾವ ರೀತಿ ಅದನ್ನು ಸಂಸ್ಕರಣೆ ಪ್ರೈಮರಿ ಪ್ರೊಸೆಸಿಂಗ್ ಏನು ಹೇಳ್ತೀನಿ ನಿಮ್ಮ ರೈತರ ಮಟ್ಟದಲ್ಲಿ ಆಗಿರುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಿಮಗೆ ರಿಜೆಕ್ಷನ್ನು ಅಥವಾ ತಿರಸ್ಕೃತ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ, ಕೇವಲ 8-10%. ಹಾಗಾಗಿ ಲಾಭದಾಯಕ ಬೀಜೋತ್ಪಾದನೆ. ಬೀಜೋತ್ಪಾದನೆಗಾಗಿ ಆಸಕ್ತಿ ಹೊಂದಿರುವಂತಹ ರೈತರನ್ನ ತಾವು ಹೇಗೆ ಆಯ್ಕೆ ಮಾಡ್ತೀರಿ? ನೋಡಿ, ಈಗ ಆಕ್ಚುಲಿ ನಾವು ಬೀಜೋತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇರಬೇಕು ಅಂತ ಹೇಳಿದೆ. ಸೊ ಒಂದು ಹಳ್ಳಿನಲ್ಲಿ ಹೋದಾಗ ನಾವು ಸೂರ್ಯಕಾಂತಿನೇ ಉದಾಹರಣೆಗೆ ತಗೊಳ್ಳೋದಾದ್ರೆ, ಸರ್ವೇ ಸಾಮಾನ್ಯವಾಗಿ ನೀರಾವರಿ ಬೇಕೇ ಬೇಕು. ಆ ನೀರಾವರಿ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಅಂತ ಒಂದು ರೈತರು ಮತ್ತೆ ಹವಾಗುಣ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬೆಳೆಗೆ ಸೂಕ್ತವಾದಂತಹ ಹವಾಗುಣ ಇದ್ರೆ ಮಾತ್ರ ಅಲ್ಲಿ ಆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮ್ಮ ಭಾಗ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಸುತ್ತಮುತ್ತ ಯಾವ ಬಿತ್ತನೆ ಬೀಜಗಳ ಬೀಜೋತ್ಪಾದನೆಗೆ ಸೂಕ್ತವಾಗಿದೆ ಈ ವಲಯ? ಈಗಾಗಲೇ ಈ ವಲಯದಲ್ಲಿ ನಾವು ಭತ್ತ ಮತ್ತೆ ರಾಗಿ ಎರಡು ಮತ್ತೆ ದ್ವಿದಳ ಧಾನ್ಯಗಳ ಹೆಸರು ಉದ್ದು ಈ ಒಂದು ಬೆಳೆಗಳನ್ನ ಸಾಕಷ್ಟು ಬೀಜೋತ್ಪಾದನೆ ಮಾಡಿ ನಮ್ಮ ರೈತರು ಆಗಲೇ ನಮಗೆ ಸರ್ಬರಾಜ್ ಮಾಡ್ತಿದ್ದಾರೆ. ಅಲ್ಲ, ಈಗ ಮಾಡ್ತಿರೋರನ್ನ ಬಿಟ್ಬಿಡಿ, ಮುಂದೆ ಮಾಡೋದಕ್ಕೆ ಆಸಕ್ತಿ ಇರೋಂತ ರೈತರಿಗೆ ಖಂಡಿತ ಅವಕಾಶ ದೊರಕಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವರು ಸಂಪರ್ಕದಲ್ಲಿದ್ರೆ ಸಾಕು. ಈಗ ಆಲ್ರೆಡಿ ಬೀಜೋತ್ಪಾದನೆಯಲ್ಲಿ ತೊಡಗಿಸಿದಂತ ರೈತರ ಜೊತೆ ಸಂಪರ್ಕ ಇದ್ರೆ ಒಂದು ಅವರಿಗೆ ನೇರವಾಗಿ ಅವರಿಗೆ ಮಾಹಿತಿ ಆ ಒಂದು ಪ್ರದೇಶದಲ್ಲಿ ಸಿಗ್ತದೆ. ಸೊ ಅದೇ ರೀತಿನಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳೇನಿದೆ ಅಲ್ಲಿ ಸಂಪರ್ಕ ಮಾಡಿದ್ರೆ ಅದ್ರ ಬಗ್ಗೆ ಏನು ಮಾಹಿತಿ ಬೇಕಾಗಿರುತ್ತೆ, ಅವ್ರಿಗೆ ಆಸಕ್ತಿ ಇರತಕ್ಕಂಥ ಮಾಹಿತಿಯಲ್ಲಿ ಸಾಕಷ್ಟು ಸಿಗ್ತದೆ. ಸೊ ಅವರು ಆ ಒಂದು ಮುಂಗಾರು ಹಂಗಾಮಿನಲ್ಲಿ ಬೀಜೋತ್ಪಾದನೆ ತಗೊಳ್ಳೋದೇ ಆದರೆ ಅಥವಾ ಹಿಂಗಾರಿನಲ್ಲಿ ತಗೊಳ್ಳೋದಾದರೆ ಈ ಮೂಲಭೂತ ಸೌಕರ್ಯಗಳು ಅನುಕೂಲಕರವಾಗಿ ಇದ್ದರೆ ಆ ಒಂದು ಬೆಳೆನಲ್ಲಿ, ಸೊ ಅವರಿಗೆ ನಾವು ಆಯ್ಕೆ ಮಾಡ್ಕೊಂಡು ಅವರಿಗೆ ಬೀಜೋತ್ಪಾದನೆಗೆ ಪ್ರೋತ್ಸಾಹನ ಕೊಡ್ತಕ್ಕಂಥದ್ದು ಖಂಡಿತ ಇದೆ. ಡಾಕ್ಟ್ರೆ, ಈಗ ಬೀಜ ಅಂತಿದ್ದಾಗೆ ಅದರಲ್ಲಿ ತಾವು ವಿಭಾಗಗಳನ್ನು ಮಾಡ್ತೀರಿ? ಖಂಡಿತ. ಫೌಂಡೇಶನ್ ಸೀಡ್ ಅಂತೀರಿ, ಬ್ರೀಡರ್ ಸೀಡ್ ಅಂತೀರಿ, ಸರ್ಟಿಫೈಡ್ ಸೀಡ್ ಅಂತೀರಿ, ಆಮೇಲೆ ಸಾಮಾನ್ಯವಾಗಿ ಓಪನ್ ಪಾಲಿನೇಟೆಡ್ ವೆರೈಟೀಸ್ಗಳಿಗೆ ಒಂದು ಬೀಜ ಬೀಜ ಟ್ರೂ ಸೀಡ್ಸ್ ಅಂತೀರಿ. ಏನು ಈ ಬೀಜಗಳು, ಇದರ ನಡುವೆ ಏನು ವ್ಯತ್ಯಾಸ, ಯಾವುದರಲ್ಲಿ ನೀವು ಬೀಜೋತ್ಪಾದನೆಗೆ ಅವಕಾಶ ಮಾಡಿಕೊಡ್ತೀರಿ? ಬೇರೆ ಕಡೆಗೆ ಸೂಕ್ತವಾದ ತಳಿಗಳನ್ನು ಅಭಿವೃದ್ಧಿ ಮಾಡಿರ್ಬೋದು. ಈ ಪರಸ್ಪರ ವಿಶ್ವವಿದ್ಯಾನಿಲಯಗಳ ನಡುವೆ ಒಂದು ಸಂಪರ್ಕ ಇರುತ್ತಾ? ಖಂಡಿತ. ತರಹನೂ ಕೂಡ ತಾವು ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತೀರಾ? ಖಂಡಿತ ಇದೆ. ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಸಾಕಷ್ಟು ಅಲ್ಲಿ ಆಯಾ ಒಂದು ಪ್ರದೇಶದಲ್ಲಿ ಬೇಕಾಗಿರ್ತಕ್ಕಂಥ ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಹತ್ತಿ ಚಾಮರಾಜನಗರ ಜಿಲ್ಲೆಯ ಕೆಲವು ಭಾಗದಲ್ಲಿ ಮಾತ್ರ ಬರುತ್ತೆ. ಅಂದ್ರೆ ಉತ್ತರ ಕರ್ನಾಟಕ ಧಾರವಾಡ ಕಡೆ ಹೋದ್ರೆ ಹತ್ತಿ ವಿಶೇಷವಾಗಿದೆ. ಆಮೇಲೆ ತೊಗರಿ. ಸೊ ಈ ತರಹದ ಒಂದಷ್ಟು ಬೀಜೋತ್ಪಾದನೆಗೂ ಅವಕಾಶಗಳು ಇದ್ದಾವ ಇಲ್ವಾ? ಖಂಡಿತ ಇದೆ. ಸೊ ವಿಶ್ವವಿದ್ಯಾಲಯಗಳಿಗೆ ನಮ್ಮ ಅಲ್ಲಿಂದ ಬಿಡುಗಡೆಗೊಂಡಿರ್ತಕ್ಕಂಥ ತಳಿಗಳು ಇಲ್ಲಿ ಪ್ರದೇಶಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳನ್ನ ಬೀಜೋತ್ಪಾದನೆ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಜೋಳ ಮತ್ತು ಹತ್ತಿ, ಹೌದು, ಎರಡಕ್ಕೂ AICRP ಪ್ರಾಜೆಕ್ಟ್ಗಳೇ ಇದ್ದಾವೆ. ಖಂಡಿತ. ಸೊ ಆ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ಅವಕಾಶ ಇದೆಯಾ ಅಂತನ್ನೋದು ಒಂದು ವಿಚಾರ ಅಷ್ಟೆ. ಬಹಳ ಮುಖ್ಯವಾಗಿ ಅಂತಂದ್ರೆ ಈಗ ವಾತಾವರಣ, ನಾನು ತಮ್ಗೆ ಹೇಳಿದೆ, ಒಂದೊಂದು ಬೆಳೆಗಳಿಗೆ ಅದಕ್ಕೆ ಆದಂಥ ಒಂದು ವಾತಾವರಣ ಅವಶ್ಯಕತೆ ಇರುತ್ತೆ. ಹೌದು. ಸೊ ನಾನು ಉದಾಹರಣೆಗೆ ಹೇಳೋದಾದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಗ್ಬೋದು, ರಾಯಚೂರು ವಿಶ್ವವಿದ್ಯಾಲಯದಲ್ಲಿಂದ ಬಿಡುಗಡೆ ಆಗಿರ್ತಕ್ಕಂಥ ತಳಿಗಳು ಆ ಒಂದು ಪ್ರದೇಶದ ಹವಾಗುಣಕ್ಕೆ ಮತ್ತು ಆ ಮಣ್ಣಿಗೆ ಹೊಂದ್ಕೊಂಡಿರ್ತಕ್ಕಂಥ ತಳಿಗಳಾಗಿರ್ತವೆ. ಸೊ ಆ ತಳಿಗಳನ್ನ ನಾವು ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜಿಲ್ಲೆಗಳಲ್ಲಿ ಬೆಳೀಲಿಕ್ಕೆ ಸೂಕ್ತ ಆಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ನಮ್ಮ ವಿಶ್ವವಿದ್ಯಾಲಯ ಮಾಡ್ತಾರೆ, ನಾನೇ ಆಗಲೇ ಹೇಳಿದೆ, 10 ಜಿಲ್ಲೆಗಳಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡ್ತಿದ್ದೀವಿ. ಸೊ ಈ ಒಂದು ಪ್ರದೇಶಕ್ಕೆ ಈ ವಲಯ 5 ಅಂತೀವಿ, ವಲಯ 6 ಅಂತೀವಿ. ಈ ಬೆಂಗಳೂರು ಗ್ರಾಮಾಂತರ ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ವಲಯ 5. ಈಗ ನಮ್ಮ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಈ ಒಂದು ಪ್ರದೇಶಗಳಿಗೆ ವಲಯ 6 ಅಂತೀವಿ. ಈ ವಲಯಗಳಲ್ಲಿ ಇರ್ತಕ್ಕಂಥ ವಾತಾವರಣಕ್ಕೆ ಹೊಂದ್ಕೊಳ್ತಕ್ಕಂಥ ಸೂಕ್ತವಾಗಿರ್ತಂಥ ತಳಿಗಳನ್ನ ನಾವು ಆ ಪ್ರದೇಶಕ್ಕೆ ಬಿಡುಗಡೆ ಮಾಡಿದ್ದೀವಿ. ಸೊ ಆ ತಳಿಗಳನ್ನೇ ಮಾಡಿದ್ರೆ ಸೂಕ್ತ, ಯಾಕಂದರೆ ಆ ವಾತಾವರಣಕ್ಕೆ ಅದು ಹೊಕ್ಕೊಂಡಿರ್ತವೆ. ಆ ತಳಿಗಳು ಯಶಸ್ವಿಯಾಗಿ ನಾವು ಬೀಜೋತ್ಪಾದನೆ ಕೈಗೊಳ್ಬೋದು ಅಂತ. ಸಾಮಾನ್ಯವಾಗಿ ಯಾವ ಹಂಗಾಮನ್ನು ತಾವು ಆಯ್ಕೆ ಮಾಡ್ಕೋತೀರಿ ಬೀಜೋತ್ಪಾದನೆಗೆ? ಬಹಳ ಮುಖ್ಯವಾಗಿ ನಾವೇನು ರಾಗಿ ಅಥವಾ ಭತ್ತ ಮತ್ತು ನಮ್ಮ ದ್ವಿದಳ ಧಾನ್ಯಗಳು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮುಂಗಾರು ಹಂಗಾಮಿನಲ್ಲಿ ನಾವು ಬೀಜೋತ್ಪಾದನೆ ಹಮ್ಮಿಕೊಳ್ತೀವಿ. ಸೊ ಈ ಸೂರ್ಯಕಾಂತಿನಲ್ಲಿ ಮತ್ತು ಮೆಕ್ಕೆಜೋಳ ಇವೆರಡು ಏನು ಬೆಳೆಗಳಲ್ಲಿ ಸಾಮಾನ್ಯವಾಗಿ ಹಿಂಗಾರು ಹಂಗಾಮು ಬಹಳ ಸೂಕ್ತವಾಗಿರುತ್ತೆ. ಯಾಕಪ್ಪ ಅಂತಂದರೆ ಈ ಸೂರ್ಯಕಾಂತಿನಲ್ಲಿ ತಮಗೆಲ್ಲ ಗೊತ್ತಿದೆ ಈ ಪರಾಗಸ್ಪರ್ಶ ಕಾರ್ಯಕ್ರಮ ನಡೀತದೆ. ಸೊ ಪರಾಗರ ಎಣ್ಣೆಗಳು ಅಥವಾ ಪುಡಿ ಅಂತ ಏನು ಹೇಳ್ತಾರೆ ರೈತರು, ಅದನ್ನು ಕಲೆಕ್ಟ್ ಮಾಡ್ಕೊಂಥದ್ದು ಗಂಡು ಬೇರೆ ಕಡೆ ಬೆಳೆಸಿರ್ತೀವಿ, ಅದರಿಂದ ಪೋಲನ್ ಗ್ರೇನ್ಸ್ ಕಲೆಕ್ಟ್ ಮಾಡ್ಕೊಂಬಂದು ಹೆಣ್ಣು ಹೂವೇನಿರ್ತದೆ ಅದಕ್ಕೆ ನಾವು ಪರಾಗಸ್ಪರ್ಶ ಮಾಡ್ತಕ್ಕಂಥದ್ದು ಹ್ಯಾಂಡ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೊ ಇದು ಮುಂಗಾರು ಹಂಗಾಮಿನಲ್ಲಿ ಮಾಡಿದ್ದೆ ಆದರೆ ಮಳೆಗೆ ಈ ಒಂದು ಕಾರ್ಯಕ್ರಮ ತೊಂದರೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಈ ಕಾರ್ಯಕ್ರಮನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀವಿ. ಬೇಸಿಗೆಯಲ್ಲಿ ಯಾವ ಬೀಜೋತ್ಪಾದನೆ? ಬೇಸಿಗೆ ಎರಡು ಎರಡು ತಗೋತೀರ? ಎರಡು. ಗುಣಮಟ್ಟ ಯಾವ ಹಂಗಾಮಿನಲ್ಲಿ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ಹಿಂಗಾರು ಹಂಗಾಮಿನಲ್ಲಿ ಬಂದಿರತಕ್ಕಂಥದ್ದು ಗುಣಮಟ್ಟ ತುಂಬಾ ಚೆನ್ನಾಗಿರುತ್ತೆ. ಸೊ ಮುಂಗಾರಿನಲ್ಲಿ ಸ್ವಲ್ಪ ಕುಂಠಿತಾಗ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಉದಾಹರಣೆಗಾದರೆ ಈಗ ನಮ್ಮ ರಾಗಿ ಕಟಾವು ಹಂತದಲ್ಲಿ ಮಳೆ ಆಗಿದ್ದೆ ಆದರೆ ಕಾಳುಗಳೆಲ್ಲ ಕಪ್ಪಾಗ್ತಕ್ಕಂಥದ್ದು, ಅದು ಯೋಗ್ಯವಾಗಿರಲ್ಲ, ಬಿತ್ತನೆ ಬೀಜಕ್ಕೆ ಯೋಗ್ಯವಾಗಿರೋದಿಲ್ಲ. ಸೊ ಹಾಗಾಗಿ ಮತ್ತು ಮುಂಗಾರು ಹಂಗಾಮಿನಲ್ಲಿ ಸ್ವಲ್ಪ ಕಷ್ಟಕರ. ಹಿಂಗಾರು ಹಂಗಾಮಿನಲ್ಲಿ ಯಥೇಚ್ಛವಾಗಿ ನಾವು ಉತ್ತಮದಂಥ ಗುಣಮಟ್ಟವನ್ನು ನಿರೀಕ್ಷೆ ಮಾಡ್ಬೋದು. ಬಿತ್ತನೆ ಬೀಜ ಅಂದರೆ ಏನು ಗುಣಮಟ್ಟ ಇರಬೇಕು ಅಂತೀರಿ? ಸೊ ಬಿತ್ತನೆ ಬೀಜ ಬಹಳ ಮುಖ್ಯವಾಗಿ ಒಂದು ಮೊಳಕೆ ಪ್ರಮಾಣ. ಸೊ ಪ್ರತಿಯೊಂದು ಬೆಳೆಗೂ ನಿರ್ದಿಷ್ಟವಾದಂಥ ಮೊಳಕೆ ಪ್ರಮಾಣವನ್ನು ನಾವು ನಿರ್ಧಾರ ಮಾಡಿದ್ದೀವಿ. ಸೊ ಮಿನಿಮಮ್ ಸೀಡ್ ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದೆ ನಮ್ಮ ಕರ್ನಾಟಕ ರಾಜ್ಯ ಬೀಜ ಪ್ರಮಾಣನ ಸಂಸ್ಥೆ ಏನಿದೆ, ಸೊ ಅವರು ಈ ಒಂದು ಬೀಜದ ಗುಣಮಟ್ಟವನ್ನು ಖಾತ್ರಿಪಡಿಸ್ತಕ್ಕಂಥದ್ದು ಆ ಒಂದು ಸಂಸ್ಥೆ. ನಾನೇನು ಈಗ ಇಷ್ಟು ಪ್ರಮಾಣೀಕೃತ ಬೀಜನ ನಾವು ಮಾಡ್ತಾಯಿದ್ದೀವಿ ವಿಶ್ವದ್ಯ ಮಟ್ಟದಲ್ಲಿ ಸುಮಾರು 20-25 ಸಾವಿರ ಕ್ವಿಂಟಾಲ್ ನಾವು ಪ್ರತಿ ವರ್ಷ ಸರಾಸರಿಯಾಗಿ ಮಾಡ್ತಿದ್ದೀವಿ. ಸೊ ಇಷ್ಟು ಬಿತ್ತನೆ ಬೀಜಗಳನ್ನ ಪ್ರಮಾಣನ ಸಂಸ್ಥೆಗೆ ಪ್ರಮಾಣೀಕರಣಕ್ಕೆ ಒಳಪಡಿಸಿ ಅವರ ಗುಣಮಟ್ಟ ಖಾತ್ರಿಪಡಿಸಿದ ನಂತರನೇ ಅದು ಮುಂದೆ ರೈತರಿಗೆ ಸರಬರಾಜು ಆಗ್ತಕ್ಕಂಥದ್ದು ಬಹಳ ಅಲ್ಲ. ಬೀಜಕ್ಕೆ ಏನು ಎದಿರಬೇಕು ಅಂತ ಕೇಳಿದೆ ಸರ್? ಮಾನದಂಡ. ಮಾನದಂಡ ಮುಖ್ಯವಾಗಿ ಜರ್ಮಿನೇಷನ್, ಮೊಳಕೆ ಪ್ರಮಾಣ ಬಹಳ ಮುಖ್ಯ, ಭೌತಿಕ ಶುದ್ಧತೆ, ಫಿಸಿಕಲ್ ಪ್ಯೂರಿಟಿ, ಆಮೇಲೆ ಜೆನೆಟಿಕ್ ಪ್ಯೂರಿಟಿ ಅಂತ ಹೇಳ್ತೀವಿ. ಆ ಪ್ಯೂರಿಟಿ ಬಹಳ ಮುಖ್ಯ, 100%-100% ಜೆನೆಟಿಕ್ ಪ್ಯೂರಿಟಿ ಇರ್ತಕ್ಕಂಥದ್ದು. ಸೊ ಒಂದು ಬೆಳೆ ನಾವು ನೋಡಿದಾಗ ನಾವು ಒಂದೇ ತರವಾಗಿರ್ತಕ್ಕಂಥದ್ದು, ಎಲ್ಲ ಗಿಡಗಳು ಒಂದೇ ಸಮನಾಗಿರ್ತಕ್ಕಂಥದ್ದು, ಒಟ್ಟಿಗೆ ಕಟಾವಿಗೆ ಬರ್ತಕ್ಕಂಥದ್ದು. ಸೊ ಆ ಗುಣಮಟ್ಟ ಇದ್ರೆ ಮಾತ್ರ ಅದು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ತಳಿ ಶುದ್ಧತೆ ಇರಬೇಕು, ಶುದ್ಧತೆ ಇರಬೇಕು ಅಲ್ವಾ? ಬೀಜ ದೃಢವಾಗಿರಬೇಕು, ಮೇಲ್ನೋಟಕ್ಕೆ ಕಾಣಿಸುವಂತಹ ಯಾವುದೇ ತರಹದ ಖಂಡಿತ ಏನಂತೀರಿ ಫಾರಿನ್ ಬಾಡೀಸ್ ಇರಬಾರ್ದು ಇರಬಾರ್ದು ಅಲ್ವಾ? ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಜನವರಿ 30 ಗುರುವಾರ ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧನಾ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾಕ್ಟರ್ ಪುಷ್ಪಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ಎಲ್ಲ ವಿಧವಾದ ಮಾಹಿತಿ, ಒಂದು ಕ್ವಾಲಿಟಿ ಸ್ಪೆಸಿಫಿಕೇಷನ್ ಇರ್ಬೋದು, ಹೆಂಗೆ ಸ್ಟೋರ್ ಮಾಡ್ಬೋದು, ಮತ್ತು ಹೇಗೆ ನಾವು ಇನ್ಸೆಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು, ಮತ್ತು ಕ್ಯೂರಿಂಗ್ ಹೆಂಗೆ ಮಾಡೋದು, ಡ್ರೈಯಿಂಗ್ ಹೆಂಗೆ ಮಾಡೋದು, ಎಲ್ಲ ಒಂದು ವಿವಿಧ ಟಾಪಿಕ್ಸ್ ಮೇಲೂ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಕೇಳಿ ನಮ್ಮ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಡಾಕ್ಟರ್ ಮಧುಸೂದನ್ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು, ತಮ್ಮ ಜೊತೆ ಮಾತಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತ, 9972842464. ಇನ್ನೊಮ್ಮೆ ಹೇಳ್ತೀರಾ? 9972842464. ಇನ್ನೂ ಒಂದು ಸರಿ ಹೇಳ್ಬಿಡಿ. 9972842464.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.